ಮೊದಲ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ಬಾರ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳು ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರ, ಈಗ ವೇಳೆ ಸರಿಯಾಗಿ 6:51. ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಡೆಬಿಟ್ ಕಾರ್ಡ್ ಯಾರಿಗೂ ಕೊಡಬೇಡಿ, ಅದರ ಪಿನ್ ಯಾರ್ಯಾರಿಗೂ ಹೇಳಬೇಡಿ. ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಬನ್ನಿ, ಡೆಂಗಿ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೈತ ಬಾಂಧವರೇ, ಮುಖ್ಯಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಪ್ರಕೃತಿ ವಿಕೋಪಗಳಾದ ಅಕಾಲಿಕ ಮಳೆ, ಬೆಳೆ ಮುಳುಗಡೆ, ಮಳೆ ಅಭಾವ ಮತ್ತು ಇತರೆ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಅಧಿಸೂಚಿತ ಬೆಳೆಗಳಿಗೆ ವಿಮೆ ರಕ್ಷಣೆ ನೀಡಲು ಹತ್ತಿರದ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಬೆಳೆಗಳನ್ನು ನೋಂದಾಯಿಸಿಕೊಳ್ಳಬೇಕೆಂದು ಭೇಟಿ ನೀಡಿ ಯೋಜನೆಯ ಸದುಪಯೋಗ ಪಡೆಯಬಹುದಾಗಿದೆ. ಸದರಿ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು ಹಿಂಗಾರು ಹಂಗಾಮಿನ ಬೆಳೆ ಈ ಎಲ್ಲ ಬೆಳೆಗಳಿಗೆ 30 ನವೆಂಬರ್ 2022 ಕೊನೆಯ ದಿನಾಂಕವಾಗಿರುತ್ತದೆ. ಕಡಲೆ ಮಳೆ ಆಶ್ರಿತ ಮತ್ತು ಬೇಸಿಗೆ ಹಂಗಾಮಿನ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾದ ಶೇಂಗಾ ನೀರಾವರಿ ಹಾಗೂ ಭತ್ತ ನೀರಾವರಿ ಬೆಳೆಗಳಿಗೆ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಕೊನೆಯ ದಿನಾಂಕವಾಗಿರುತ್ತದೆ. ನೀರಾವರಿ ಬೆಳೆಗಳಿಗೆ ಈ ಬೆಳೆ ವಿಮೆ ಯೋಜನೆಯಡಿ ಪಾಲ್ಗೊಳ್ಳಲು 28 ಫೆಬ್ರವರಿ 2023 ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ರಾಯಚೂರು. ಶಾಸ್ತ್ರೀಯ ಕನ್ನಡ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಹಾಗೂ ಇತಿಹಾಸ ಪ್ರಸಾರದಲ್ಲಿ ಕೇಳಿ ಬರಲಿದೆ. ಈ ಸರಣಿಯ ಪ್ರಾಯೋಜಕರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ, ಮೈಸೂರು. ಉಲಿ ಉಯ್ಯಾಲೆ ಉಯ್ಯಾಲೆ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಬಹುದು. ಶ್ರೋತೃಬಾಂಧವರ, ಈಗ ಆಲಿಸೋಣ ಮಿಡಗಲ್ ದಿನ್ನಿಯ ಗುಂಡಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಕೆರೆ ಒಳಗ ನೀರೆಲ್ಲ ಕೊರವೇ ಸೋಯ್, ದೊಡ್ಡ ಸ್ಥಾನ ಮಾಡೋರಿಲ್ಲೇ ಸೋ ಕೆರೆ ಕಟ್ಟೆ ಕೆರೆ ಕಟ್ಟೆ ಶ್ಯಾಂಬೈದಾಯ ಗೌಡರೆ ಸೋಯ್ ಶ್ಯಾಂಬೈದಾಯ ಗೌಡರೆ ಸೋಯ್ ಕೆರೆ ಕಟ್ಟೆ ಕೆರೆ ಕಟ್ಟೆ ಗೌಡರೆ ಸೋಯ್ ಶ್ಯಾಂಬೈದಾಯ ಗೌಡರೆ ಕೆರೆಲ್ಲ ಗುರುವೆ ಸೋಯ್ ಶ್ಯಾಂಬೈದಾಯ ಗೌಡರ ಕೆರೆ ಒಳಗ ನೀರೆಲ್ಲ ಗುರುವೆ ಸೋಯ್ ಕೆರೆ ಒಳಗ ನೀರೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋರವೇನ ಕೇಳೋಗಮ್ಮ ಸೋಯ್ ಗುರವೇನ ನಡವ ಸಸ್ಯನ ಕೊಡಂದಳೆ ಸೋಯ್ ನಡವ ಸಸ್ಯನ ಕೊಡಂದಳೆ ಸೋಯ್ ನಡವ ಸಸ್ಯನ ಕೊಡ ಸ್ಥಾನ ಯಾರೆಲ್ಲ ಗುರುವೇ ಸೋಯ್ ನಡಸನ ಯಾರೆಲ್ಲ ಗುರುವೇ ಸೋಯ್ ನಡವ ಸಸಿನ ಕೊಡ ಅಂದರೆ ನಡಿಲೇ ಸೋಯ್ ಕೆರೆ ಕಟ್ಟೆ ಕೆರೆ ಕಟ್ಟೆ ಶ್ಯಾಂಬಾರೆ ಸೋಯ್ ಕೆರೆ ಕಟ್ಟೆ ಕೆರೆ ಕಟ್ಟೆ ಶ್ಯಾಂಬಾರೆ ಗೌಡರೆ ಸೋಯ್ ಇಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಅಮೃತ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿ ದೀಪಕ್ ತಿಮ್ಮನ್ನ ಭಟ್ ಯುವಜನತೆ ಮತ್ತು ನಾಯಕತ್ವದ ಕುರಿತು ತಮ್ಮ ಅನಿಸಿಕೆಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ರಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ಎಲ್ಲರಿಗೂ ನಮಸ್ಕಾರ. ಯುವಕರನ್ನ ಭಾರತದ ಬೆನ್ನೆಲುಬು ಎಂಬುದಾಗಿ ಕರೆಯಲಾಗುತ್ತದೆ. ಹೇಗೆ ರೈತನನ್ನ ಬೆನ್ನೆಲುಬು ಎಂದು ಕರೀತಾರೋ ಅದೇ ರೀತಿ ಯುವಕರನ್ನೂ ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಯಾವುದೇ ದೇಶದ ಭವಿಷ್ಯ ಎನ್ನುವಂಥದ್ದು ದೇಶದ ಯುವಕರು ಸುಂದರಗೊಳಿಸುತ್ತಾರೆ. ನಮ್ಮ ಭಾರತ ಎನ್ನುವಂತಹದ್ದು ಯುವಕರ ದೇಶ. ನಮ್ಮ ದೇಶದ ಜನಸಂಖ್ಯೆಯ ಬಹುಪಾಲು ಯುವಕರಿಗೆ ಸೇರಿದೆ. ಹಾಗಿದ್ರೆ ಈ ಯುವಕರು ಅಂದ್ರೆ ಯಾರು? 15 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದಿಂದ ಒಳಗಿರುವಂತಹವರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಭಾರತವನ್ನ ಕಾಣ್ತಾ ಇದ್ದೇವೆ ಅಂತಾದ್ರೆ ಈ ಯುವಕರ ಪರಿಶ್ರಮವೇ ಕಾರಣ. ಇದರ ಹೊರತಾಗಿ ದೇಶದ ಹೆಸರಿನಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣಬಹುದು. ಶಿಲ್ಪವಾಗಿ ಅರಳಿದೆ ಶಿಲೆ ನಿನ್ನ ಚರಣ ಸ್ಪರ್ಶದೆ ಶಿಲ್ಪವಾಗಿ ಭಾರತೀಯ ಯುವಕರು ದೇಶವನ್ನ ಎಲ್ಲಿಗೆ ತಲುಪಿಸಿದ್ದಾರೆ, ದೇಶವು ಇಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದಲು ಯುವಕರೇ ಕಾರಣರಾಗ್ತಾರೆ. ಆದರೆ ಇಂದಿನ ಭಾರತೀಯ ಯುವಕರು ಸ್ವಾರ್ಥಿಗಳಾಗಿದ್ದಾರೆ. ಅವರು ದೇಶದ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ ಯಾವುದೇ ಕಾರಣಕ್ಕೂ ಉಜ್ವಲವಾಗುವುದಿಲ್ಲ. ಇದನ್ನ ಯುವಜನತೆಯಾದಂತಹ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಯುವಕರ ಬಗ್ಗೆ ಇನ್ನೊಂದು ಮಾತನ್ನ ಹೇಳುವುದಾದ್ರೆ, ಇಂದಿನ ಯುವಕರಲ್ಲಿ ತಾಳ್ಮೆ ಎನ್ನುವಂತಹ ಮಾತೆ ಅಳಿಸಲ್ಪಟ್ಟಿದೆ. ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಎಲ್ಲಿಂದಲೋ ಎಲ್ಲಿಗೆ ಹೋಗಬೇಕು ಎನ್ನುವ ಒಂದು ತವಕ ಇದ್ರೆ ಅಲ್ಲಿ ಯಾವುದೇ ಕೂಡ ಒಂದು ತಾಳ್ಮೆಯಾಗಲಿ ಆ ವಿಷಯದ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಈಗ ದೇಶದ ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶ ಭಾರತವಾಗಲು ಅವರು ಸಾಮಾಜಿಕವಾಗಿ ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿದ್ರೆ ಮಾತ್ರ ನಮ್ಮ ಮಾರ್ಗ ಎನ್ನುವ ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನ ಕಲಿಯಬೇಕು. ಬಲಿಷ್ಠವಾದಂತಹ ರಾಷ್ಟ್ರದ ಅಭಿವೃದ್ಧಿಗಾಗಿ ಯುವಕರಲ್ಲಿ ಉಕ್ಕಿನ ಯಕೃತ್ತನ್ನ ಬಲವಾದ ಇಚ್ಛಾಶಕ್ತಿ, ಶೌರ್ಯ, ತಾಳ್ಮೆ, ಸಂಯಮಕ್ಕೆ ಬಲವಾದಂತಹ ಬೇಡಿಕೆ ಇದೆ. ಸ್ವಾಮಿ ವಿವೇಕಾನಂದರು ಯುವಕರು ರಾಷ್ಟ್ರದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶದ ಯುವಕರನ್ನ ಉತ್ತೇಜಿಸಿದವರು. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಯುವಕರು ಮುಂದೆ ಬಂದ್ರು ಅಂತಾದ್ರೆ ಎಂತಹ ಒಂದು ಹೋರಾಟವನ್ನಾಗಲಿ ಅಥವಾ ಎಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ಮಾಡಬಹುದು ಎನ್ನುವ ಹಾಗೆ ಸ್ವಾಮಿ ವಿವೇಕಾನಂದರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರೇ ನೀಡಿದಂತಹ ಸಂದೇಶ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಈಗ ನಡೆಯುವಂತಹ ಯುವ ಸಪ್ತಾಹ ಎನ್ನುವಂತಹ ಏಳು ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚನೀಯವಾದಂತಹ ಸಂಗತಿಯಾಗಿದೆ. ಹಾಗಿದ್ರೆ ಯುವಕರಾದಂತಹ ನಾವು ಮಾಡಬೇಕಾದದ್ದೇನು? ಕೇವಲ ನಾವು ಯುವಕರಾಗಿದ್ದೇವೆ, ನಮಗೆ ಸ್ವ ಇಚ್ಛೆಯಿಂದ ಹೇಗೆ ಬೇಕು ಹಾಗೆ ನಡೆದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ, ನಮಗೆ ಬೇಕಾದಂತಹ ನಮ್ಮಿಂದ ಆಗಬೇಕಾದಂತಹ ಕೆಲವು ಜವಾಬ್ದಾರಿಗಳು ಸಹ. ದೇಶದ ಬದಲಾವಣೆಗೆ ದೇಶದ ಯುವಕರು ದೇಶವನ್ನ ಮೊದಲು ಪ್ರೀತಿಸಬೇಕು. ದೇಶದ ಪ್ರೀತಿಯಿಂದ ಮಾತ್ರ ಯುವಕರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ವಿಷಯದ ಕುರಿತಾಗಿ ನಮಗೆ ಪ್ರೀತಿ ಇದೆ ಅಂತ ಸರ್ವರಿಗೆ ದೇಶ ಪ್ರೇಮವನ್ನು ತೋರಿಸಲು ಯುವಕರು ರಾಜಕೀಯದಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಇಂದು ದೇಶದ ಆಡಳಿತವು ವೃದ್ಧರ ಕೈಯಲ್ಲಿದೆ. ಕೆಲವೇ ಕೆಲವು ಯುವಕರು ಮಾತ್ರ ನಮ್ಮ ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕರಿಗೆ ತಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಸಫಲರಾಗದೆ ವಿಫಲರಾಗ್ತಾ ಇದ್ದಾರೆ. ಹಾಗಿದ್ರೆ ನಾವು ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನು ಮಾಡಬೇಕು. ಮತದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಪಕ್ಷ ಅಂತದಲ್ಲಿ ಕೆಲವು ಮುಖಗಳು ಸಹಿತ ಇವೆ. ರಾಜಕಾರಣಿಗಳು ರಾಜಕೀಯವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ದುರಾಸೆ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಏನನ್ನಾದರೂ ಮಾಡುವುದು, ಈ ಎಲ್ಲ ಅಭ್ಯಾಸಗಳು ಸಹಿತ ರಾಜಕಾರಣದಲ್ಲಿ ಗೋಚರಿಸ್ತಾ ಇದೆ. ಇದರಿಂದಾಗಿ ಯುವಕರು ರಾಜಕೀಯವನ್ನ ದ್ವೇಷಿಸುತ್ತಿದ್ದಾರೆ. ಯುವಕರು ರಾಜಕೀಯಕ್ಕೆ ಹೋದರೂ ಸಹಿತ ಅವರಿಗೆ ಇದರಲ್ಲಿ ಯಾವುದೇ ತರನಾದಂತಹ ಒಂದು ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಈ ಯುವಕರನ್ನೆಲ್ಲ ಹತ್ತಿಕ್ತಾ ಇದ್ದಾರೆ. ತಮ್ಮ ಮಗ ರಾಜಕೀಯಕ್ಕೆ ಬರುವ ಮೂಲಕ ಅವರ ಭವಿಷ್ಯವನ್ನ ಹಾಳು ಮಾಡಲು ಬಯಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ ಕೆಲವರಲ್ಲಿದೆ, ಆದ್ರೆ ಉತ್ತಮವಾದಂತಹ ರಾಜಕೀಯ ಸ್ಥಿತಿಯೂ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಕಡಿಮೆ ಶಿಕ್ಷಣ, ಲಿಖಿತ ಅಥವಾ ಅಧ್ಯಯನ ಆಗದಿದ್ದವನು ನೇರವಾಗಿ ರಾಜಕೀಯಕ್ಕೆ ಹೋಗ್ತಾನೆ ಎನ್ನುವಂತಹ ಮಾತುಗಳಿರುವುದರಿಂದ ಪೋಷಕರು ಸಹಿತ ಮಕ್ಕಳನ್ನ ರಾಜಕೀಯಕ್ಕೆ ಕಳಿಸುವಲ್ಲಿ ಹೆದರುತ್ತಾ ಇದ್ದಾರೆ. ಭಾರತದ ರಾಜಕೀಯವನ್ನ ನೋಡಿ ಆದ್ರೂ ಇರ್ಲಿ ಎನ್ನುವಂತಹ ಬೇಜವಾಬ್ದಾರಿತನವನ್ನ ನಮ್ಮ ಯುವ ಜನತೆ ಎನ್ನುವಂತಹದ್ದು ತೋರಿಸ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನ ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ನಾಟಕವನ್ನ ನೋಡುತ್ತಾ ಇತರರ ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಲು ಹೆದರುತ್ತಾರೆ. ಆದರೆ ಮಣ್ಣನ್ನ ತೆರವುಗೊಳಿಸಲು ಕೆಸರಿನೊಂದಿಗೆ ಹೋಗಿ ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಯುವಕರು ಮನೆಯಲ್ಲಿ ಕುಳಿತು ಸಾಮಾಜಿಕ ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಅವರು ರಾಜಕೀಯದಲ್ಲಿ ತಮ್ಮ ಹೆಸರನ್ನ ಕೂಡ ಬರೆಯಬೇಕಾಗ್ತದೆ. ಯಾವುದೇ ತಪ್ಪು ಸಂಭವಿಸಿದ ಕ್ಷಣ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅದನ್ನ ವಿರೋಧಿಸಿದ್ರು ಅಂತಾದ್ರೆ ಅದು ಎಲ್ಲಿಗೆ ಮುಟ್ಟಬೇಕು? ಅಂದರೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಕುಳಿತಿರುವಂತಹ ನಾಯಕರ ಕಿವಿಗೆ ಅದು ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ ಇವರ ಸ್ವ ಇಚ್ಛೆಯಂತೆ ಹಲವಾರು ರೀತಿಯ ಸಂದೇಶಗಳನ್ನು ಹರಿಬಿಡುವುದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದರೆ ಇದು ನಮ್ಮ ಯುವ ಜನತೆಗೆ ಅರ್ಥವಾಗುತ್ತಾ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ವ್ಯವಸ್ಥೆಯ ಒಳಗೆ ಧುಮುಕಿ ಅದನ್ನ ಸರಿಪಡಿಸುವ ಕಾರ್ಯ ಮಾಡಿದರೆ ಉತ್ತಮವಾಗ್ತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಬೇರೆಯವರು ಸರಿ ಇಲ್ಲ ಎನ್ನುವ ಮಾತನ್ನ ಆಡುವುದನ್ನ ಮಾಡ್ತಾ ಇದ್ದೇವೆ. ನಮ್ಮಿಂದ ಯಾರಿಗೆ ಏನು ಲಾಭ ಇದೆ ಅಲ್ಲ, ನಾವು ಮಾಡುತ್ತಿರುವಂತಹ ಕಾರ್ಯದಿಂದ ನಮಗೇನು? ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಇದರಿಂದ ಬಗೆಹರಿಯುತ್ತದೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ್ತದೆ. ಯುವಕರು ಹೆಚ್ಚು ಉತ್ಸಾಹ ಮತ್ತು ಶಕ್ತಿಯನ್ನ ಹೊಂದಿರುವುದರಿಂದ ಅವರು ಹೆಚ್ಚು ಸಮರ್ಪಣೆಯೊಂದಿರುತ್ತದೆ. ಆಧುನಿಕ ಭಾರತದ ನಿರ್ಮಾಣವನ್ನ ಮಾಡಲು ಇದು ಸಹಾಯಕ. ಆದ್ದರಿಂದ ಆಧುನಿಕ ಭಾರತ ನಿರ್ಮಾಣ ಆಗಬೇಕು ಅಂತಾದ್ರೆ ಅಲ್ಲಿ ಯುವಕರ ಪಾತ್ರ ಎನ್ನುವಂತಹದ್ದು ಬಹಳ ಮುಖ್ಯವಾಗಿದೆ. ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡರು ಅಂತಾದ್ರೆ ಅವರು ಭವಿಷ್ಯದಲ್ಲಿ ಅಂದ್ರೆ ಅವರ ಮಕ್ಕಳಿಗೂ ಸಹಿತ ತಿದ್ದಿ ತೀಡಿ ಭಾರತದ ಉತ್ತಮ ಪ್ರಜೆಯಾಗುವಂತೆ ನಿರೂಪಿಸಲಿಕ್ಕೆ ಸಾಧ್ಯವಿದೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ ನುಡಿಯ ಗುಡಿಯಲ್ಲಿ ರತ್ನವು ಜನ್ಮಿಸಲಿ. ದೇಶಭಕ್ತಿಯ ಬಿಸಿ ಬಿಸಿ ನೆತ್ತರು ಧಮನಿ ಧಮನಿಯಲ್ಲಿ ತುಂಬಿರಲಿ, ಮಂತ್ರದ ಘೋಷವ ಎಲ್ಲೆಡೆ ಮೊಳಗಿಸಲಿ, ಸಕಲ ಧರ್ಮದ ಸತ್ಯ ಹಿಂದೂಸ್ತಾನವು ಎಂದೂ ಮರೆಯ. ಶಕ್ತಿಯು ದೇಶದ ಅತಿದೊಡ್ಡ ಶಕ್ತಿಯಾಗಿದೆ. ಇದು ನಮ್ಮ ದೇಶದ ಹೆಚ್ಚಿನ ಯುವಕರು, ವಿದ್ಯಾವಂತರು, ದೇಶವು ಇದರ ಲಾಭವನ್ನು ಪಡೆಯಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿಯವರು, ಯುವಶಕ್ತಿಯು ಒಂದು ದೊಡ್ಡದಾದಂತಹ ಮೊತ್ತ, ಅದನ್ನು ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶವನ್ನು ಉದ್ಧರಿಸಬೇಕು, ನಮ್ಮ ದೇಶವನ್ನು ಬೆಳೆಸಬೇಕು ಎನ್ನುವಂತಹ ಕನಸನ್ನು ಹೊಂದಿದ್ದಾರೆ ಮತ್ತು ಯುವಕರನ್ನು ರಾಜಕೀಯಕ್ಕೆ ಬರುವಂತೆ ಪ್ರೇರೇಪಿಸ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಸಾಮಾಜಿಕ ಜವಾಬ್ದಾರಿಗಳು ಅಥವಾ ರಾಜಕೀಯ ಜವಾಬ್ದಾರಿಗಳು ಮಾತ್ರ ಅಲ್ಲ, ಮುಖ್ಯವಾಗಿ ಈ ಎಲ್ಲ ಯುವ ಜನತೆಯಾದಂತಹ ನಮಗೆ ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕುಟುಂಬದ ಕುರಿತಾಗಿ ಒಂದು ಯೋಚನೆಯೋ ಜವಾಬ್ದಾರಿಯೋ ಮುಖ್ಯವಾಗಿ ಇರಬೇಕಾಗ್ತದೆ. ಇಂದು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ, ಇದರ ಮಟ್ಟಿಗೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೋಜು ಮಸ್ತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಕುಟುಂಬದ ಬಗೆಗಿನ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ. ಕುಟುಂಬದ ಆಧಾರ ಸ್ತಂಭಗಳಾದಂತಹ ಯುವಕರು ಮೈಮರೆಯುತ್ತಾ ಇದ್ದಾರೆ. ಅವರು ಜವಾಬ್ದಾರಿಯನ್ನ ಹೊಂದದಿದ್ದರೆ ಕುಟುಂಬದ ಪರಿಸ್ಥಿತಿಯೇ ಚದುರಿ ಹೋಗ್ತದೆ, ಅಲ್ಲ ಅವರನ್ನ ನಂಬಿ ಬಾಳುತ್ತಿರುವಂತಹ ನಾಲ್ಕಾರು ಮಂದಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಆಗ್ತದೆ ಎನ್ನುವಂತಹ ಕನಿಷ್ಠ ಕಲ್ಪನೆಯೂ ಇಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬಸ್ತವನ್ನ ಕಟ್ಟುವುದಕ್ಕೆ ಅಸಾಧ್ಯ. ಯುವಕರೆಂದರೆ ಪರಮಾಣು ಶಕ್ತಿ ಇದ್ದಂತೆ, ಅದರ ಧನಾತ್ಮಕ ಉಪಯೋಗವನ್ನ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ಪರಮಾಣು ಬಾಂಬ್ ಕೂಡ ತಯಾರಾಗಬಹುದು. ಆದ್ದರಿಂದ ಹೇಗೆ ನಾವು ಬಳಸ್ತೀವೋ ಮತ್ತು ಅವರ ಮನಸ್ಥಿತಿಗಳನ್ನ ನಾವು ಹೇಗೆ ನೋಡಿಕೊಳ್ತೇವೋ, ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ ಆ ರೀತಿಯಲ್ಲಿ ನಮ್ಮ ದೇಶವು ಸಹಿತ ಆ ಯುವಕರೊಂದಿಗೆ ಸಾಗುತ್ತದೆ. ದೇಶಗಳಲ್ಲಿ ತನ್ನ ಭಾರತ ಮಾತೆಯ ಪ್ರತಿಷ್ಠೆಯನ್ನ ಮೆರೆಸುವುದಕ್ಕಾಗಿ ತನ್ನ ಪಾತ್ರವನ್ನ ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಅಭಿಯಂತರು, ವೈದ್ಯರು, ಪುರುಷರು ಮತ್ತು ಮಹಿಳೆಯರೆಂಬಂತಹ ಭೇದವಿಲ್ಲದೆ ಹಗಲು ರಾತ್ರಿ ದುಡಿಯುತ್ತಾ ಇದ್ದಾರೆ. ಸಬ್ಬೀರ ಭಾಟಿಯಾ, ಅವನೀಶ್ ಬಜಾಜ್, ಸುಹಾಸ್ ಗೋಪಿನಾಥ್, ನಿಕ್ಕಿ ಹೇಲಿ, ಬಾಬಿ ಜಿಂದಾಲ್ರಂತಹ ಇನ್ನು ಎಷ್ಟೋ ಜನ ಯುವಕರು ವಿಶ್ವದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದಿದ್ದಾರೆಯೂ ಸಹಿತ. ಆದರೆ ಈ ನಾಣ್ಯದ ಇನ್ನೊಂದು ಮುಖವೂ ಸಹ ಬಹಳ ವಿಕೃತವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಜನತೆ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ, ಇದಕ್ಕೆಲ್ಲ ಕಾರಣ ಏನು? ಇಂಥ ಕಾರ್ಯಗಳಲ್ಲಿ ತೊಡಗಿರುವವರು ನಮ್ಮ ಅಶಿಕ್ಷಿತ ಯುವಕರೇ ಅಥವಾ ಶಿಕ್ಷಿತ ಯುವಕರೇ ಎಂಬುದಾಗಿ ನಾವು ಖಂಡಿತವಾಗಿ ವಿಚಾರವನ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಇವರು ನಮ್ಮ ದೇಶದ ಹೆಸರನ್ನ ಹಾಳು ಮಾಡುವುದಕ್ಕಾಗಿ ಷಡ್ಯಂತರವನ್ನ ರಚಿಸ್ತಾ ಇದ್ದಾರೆ. ಹಿಂದೆ ನಡೆದ ಅನೇಕ ಬಾಂಬ್ ಸ್ಫೋಟಗಳಾಗಿರಬಹುದು, ಯಾವುದೇ ಈ ಎಲ್ಲ ಘಟನೆಗಳಿಗೆ ಕಾರಣರಾಗಿದ್ದಾರೆ. ಕೆಲವು ಯುವಕರು ಕೆಲಸಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನೇ ನೀಡುತ್ತಾರೆ ಮತ್ತು ಕುಟುಂಬ ಅವರಿಗೆ ಲೆಕ್ಕಕ್ಕೆ ಇರುವುದಿಲ್ಲ. ಅವರು ತಮ್ಮ ಹೆತ್ತವರ ಕಡೆಗೆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ವೃದ್ಧಾಶ್ರಮಕ್ಕೋ ಅಥವಾ ಇನ್ನೆಲ್ಲೋ ಅಥವಾ ಬೇರೆ ಮನೆಯನ್ನ ಮಾಡಿಕೊಡುವುದರ ಮೂಲಕವಾಗೋ ಅವರಿಂದ ಬೇರೆಯಾಗಿ ಉಳಿಯುತ್ತಾರೆ. ನಮ್ಮನ್ನ ಈ ಭಾರತಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂತಹ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತಾದ್ರೆ ನಮ್ಮನ್ನ ಯುವ ಜನತೆ ಅಲ್ಲ, ನಮ್ಮನ್ನ ಯುವ ಶಕ್ತಿ ಎಂದು ಹಾಗೆ ಉಳಿತಾ ಇದೆ. ಆದ್ದರಿಂದ ಮೊದಲಾಗಿ ನಾವು ಕುಟುಂಬಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು, ಕುಟುಂಬದೊಂದಿಗೆ ಸಮಯವನ್ನ ಕಳೆಯಬೇಕು, ಕುಟುಂಬವನ್ನ ಗೌರವಿಸಬೇಕು. ಭಾರತ ಕುಟುಂಬ ಎನ್ನುವಂತಹ ಒಂದು ನೆಲೆಗಟ್ಟಿನಿಂದಲೇ ಬಂದಂತಹದ್ದು. ಭಾರತದಲ್ಲಿ ಪ್ರೀತಿ ವಿಶ್ವಾಸ ಎನ್ನುವಂತಹದ್ದು ಮುಖ್ಯವಾಗಿರುತ್ತದೆ. ಆದ್ದರಿಂದ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಾಧ್ಯವಾಗುವಷ್ಟರ ಮಟ್ಟಿನಲ್ಲಿ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಯುವಕರ ಸಂಖ್ಯೆ ಅತ್ಯಂತ ಹೆಚ್ಚು. ಒಟ್ಟು ಜನಸಂಖ್ಯೆಯ ಸುಮಾರು 65% ಭಾಗ ನಮ್ಮಲ್ಲಿ ಯುವಕರೇ ಇದ್ದಾರೆ. ಅಂದರೆ ಸಂಖ್ಯೆಯು ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ ಯುವಶಕ್ತಿಯನ್ನ ಹೊಂದಿದಂತಹ ರಾಷ್ಟ್ರ ಎಂದು ಹೇಳಬಹುದು. ಹಾಗಾದರೆ ದೇಶವು ತಮ್ಮಲ್ಲಿಯ ಈ ಯುವಶಕ್ತಿಯನ್ನ ಪ್ರಗತಿ ಕಾರ್ಯದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು, ನಮ್ಮ ಈ ಯುವಶಕ್ತಿಯನ್ನ ರಾಷ್ಟ್ರದ ಮೇಲಿನ ಒಂದು ಭಾರದಂತೆ ಕಾಣಬೇಕೆ, ಅಥವಾ ರಾಷ್ಟ್ರದ ಒಂದು ದೌರ್ಬಲ್ಯದಂತೆ ನಿರೂಪಿಸಬೇಕೆ, ಅಥವಾ ಸಶಕ್ತ ಸಮೃದ್ಧ ಶಕ್ತಿಶಾಲಿ ಹಾಗೂ ಆತ್ಮನಿರ್ಭರ ಬಾರುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತದೆ. ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಜಾತಿ ಮತ ಎನ್ನುವಂತಹ ಭೇದವನ್ನ ನಾವು ಮಾಡದೆ ಯುವಶಕ್ತಿಗಳೆಲ್ಲ ಒಟ್ಟಾಗಿ ನಿಂತೆವು ಅಂತಾದ್ರೆ ಭಾರತದ ಮುಂದೆ ಯಾವುದೇ ಒಂದು ದೇಶವಾಗಲಿ ಯಾವುದೇ ಒಂದು ವ್ಯಕ್ತಿಗಳಾಗಲಿ ತಲೆ ಎತ್ತುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ ಮತ ಪಂಥ ಎನ್ನುವಂತಹ ವಿಷ ಬೀಜಗಳು ನಮ್ಮ ತಲೆಯಲ್ಲಿರುವುದರಿಂದ ಇಂತಹ ಒಂದು ಯೋಚನೆಗಳನ್ನ ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ಹೇಳುವುದಕ್ಕಿಂತ ಮೊದಲು ನಾವು ಅದನ್ನ ಪಾಲಿಸಿರಬೇಕು. ಹಾಗಿದ್ರೆ ಕೇವಲ ಕುಟುಂಬವಾಗಲಿ ದೇಶದ ಬಗ್ಗೆ ಆಗಲಿ ಅಷ್ಟೇ ಇದ್ರೆ ಸಾಕ. ದೇಶದ ಬಗ್ಗೆ ಅಂತ ಹೇಳಿದ್ರೆ ಯಾವುದು, ಸಮಾಜದ ಬಗ್ಗೆ ಜವಾಬ್ದಾರಿ ಇರಲೇಬೇಕು. ಯುವಕರು ಕೂಡ ಸಾಮಾಜಿಕವಾಗಿರಬೇಕು. ಸಮಾಜವನ್ನ ನಮಗಾಗಿ ರಚಿಸಿದ್ದು ಹಾಗಿದ್ರೆ ಯಾರು, ನಮ್ಮ ಪೂರ್ವಜರು ಯುವಕರಾಗಿದ್ದಾಗ ರಚಿಸಿದಂತಹ ಸಮಾಜವೇ ನಡೆದುಕೊಂಡು ಬರ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ಅವರು ಈ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳಿಗೆ ನಾವು ಬೆಲೆಯನ್ನ ಕೊಡ್ತಾ ಇಲ್ಲ. ಸಮಾಜದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಬೇಕು. ಸಮಾಜದ ಬಗೆಗಿನ ನಮ್ಮ ಜವಾಬ್ದಾರಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಮಾತ್ರ ಭಾರತ ಎನ್ನುವಂತಹದ್ದು ವಿಶ್ವಗುರುವಾಗಲು ಸಾಧ್ಯ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೇ ಸಂದು ಹೋಯಿತು. ಆದ್ರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದರೆ ಮಾತ್ರ ಸಾಕಾಗುವುದಿಲ್ಲ. ನಮ್ಮಲ್ಲೇ ಇರುವಂತಹ ಬಡುವುದರ ಮೂಲಕವಾಗಿ ನಮ್ಮ ಭಾರತದಲ್ಲಿಯೇ ಭಾರತೀಯ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಈ ಭಾರತೀಯ ಬ್ರಿಟಿಷರ ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ವಿಶ್ವಗುರು ಆಗುವುದಕ್ಕೆ ಇನ್ನು ಹಿಂದೇಟು ಹಾಕುತ್ತಾನೆ ಇದೆ. ಇಲ್ಲದೇ ಇದ್ರೆ ಇಷ್ಟು ದಿನಕ್ಕೆ ನಮ್ಮ ಭಾರತ ಎನ್ನುವಂತಹದ್ದು ಮುಂದುವರೆದ ದೇಶವಾಗಿ ಹೋಗ್ತಾ ಇತ್ತು. ಕೇವಲ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಲ್ಲದೆ ಇಡೀ ದೇಶವೇ ನಮ್ಮ ಕುಟುಂಬ ಎನ್ನುವಂತಹ ಭಾವನೆಯನ್ನ ಹೊಂದಿ ಹೆಣ್ಣು ಮಕ್ಕಳನ್ನ ಸಂರಕ್ಷಿಸಿದಾಗ ಮಾತ್ರ ನಮ್ಮ ಭಾರತ ಎನ್ನುವಂತಹದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಜತೆಗೆ ನಮ್ಮಲ್ಲಿರುವಂತಹ ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊಡೆದೋಡಿಸಬೇಕು. ನಮ್ಮ ಪ್ರಜೆಗಳಿಗೆ